ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಸ್ಯಾತ್ಮಕ ಮಣ್ಣುಗಳ ನಿರ್ವಹಣಾ ಕ್ರಮಗಳ ಕುರಿತು ಮಣ್ಣು ವಿಜ್ಞಾನ ವಿಭಾಗದ ಮಣ್ಣು ವಿಜ್ಞಾನಿ ಡಾ ಟಿವಿ ಜ್ಯೋತಿ ಅವರೊಂದಿಗೆ ಸಂದರ್ಶನ, ಬಳಿಕ ಪೇಟೆ ಧಾರಣೆ, ಹವಾಮಾನ ವರದಿ ಮತ್ತು ರೈತರಿಗೆ ಸಲಹೆ ಕೇಳುವಿರಿ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಇಂದೇ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ. ನೆನಪಿಡಿ, ಕಾನೂನುಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ತೇಜು ಕಂಪ್ಯೂಟರ್, ನಮ್ಮಲ್ಲಿ ಎಲ್ಲ ಪ್ರತಿಷ್ಠಿತ ಕಂಪನಿಗಳ ಕಂಪ್ಯೂಟರ್, ಲ್ಯಾಪ್ಟಾಪ್, ಪ್ರಿಂಟರ್ಗಳು ಹಾಗೂ ಸರ್ವಿಸ್ ಆಕ್ಸೆಸರೀಸ್ಗಳು ದೊರೆಯುತ್ತವೆ. ಜೆಸಿಆರ್ ಸರ್ಕಲ್, ಚಿತ್ರದುರ್ಗ. ಸಂಪರ್ಕಕ್ಕಾಗಿ 6362203737. ಇದೀಗ ಸಮಸ್ಯಾತ್ಮಕ ಮಣ್ಣುಗಳ ನಿರ್ವಹಣಾ ಕ್ರಮಗಳ ಕುರಿತು ಮಣ್ಣು ವಿಜ್ಞಾನ ವಿಭಾಗದ ಮಣ್ಣು ವಿಜ್ಞಾನಿ ಡಾ ಟಿವಿ ಜ್ಯೋತಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಪ್ರೀತಿಯ ಕೇಳುಗರೆ, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಸಮಸ್ಯಾತ್ಮಕ ಮಣ್ಣುಗಳ ಒಂದು ನಿರ್ವಹಣೆ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಒಂದು ಸಮಸ್ಯಾತ್ಮಕ ಮಣ್ಣುಗಳ ಒಂದು ನಿರ್ವಹಣೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಮಣ್ಣು ವಿಜ್ಞಾನ ವಿಭಾಗದ ಮಣ್ಣು ವಿಜ್ಞಾನಿಯಾದಂತಹ ಡಾಕ್ಟರ್ ಟಿ ವಿ ಜ್ಯೋತಿ ಅವರು ಇದ್ದಾರೆ. ಅವರಿಂದಲೇ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್ ಹೇಳಿ, ಈಗ ಸಮಸ್ಯಾತ್ಮಕ ಮಣ್ಣುಗಳ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಈ ಸಮಸ್ಯಾತ್ಮಕ ಮಣ್ಣುಗಳು ಅಂದ್ರೆ ಏನ್ ಮೇಡಮ್? ಸಮಸ್ಯಾತ್ಮಕ ಮಣ್ಣುಗಳು ಅಂತಂದ್ರೆ ಸಾಮಾನ್ಯವಾಗಿ ಮಣ್ಣಿನಲ್ಲಿ ನಾವು ಹಾಕಿರ್ತಕ್ಕಂತ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಬೆಳೆಗಳಿಗೆ ಸಿಕ್ಕು ಅವು ಅಥವಾ ಹೀರಿಕೊಳ್ಳುವಂತ ಸಾಮರ್ಥ್ಯ ಚೆನ್ನಾಗಿದ್ದು ಅವುಗಳ ಬೆಳವಣಿಗೆ ಹಾಗೂ ಇಳುವರಿ ಚೆನ್ನಾಗಿ ಬರ್ತಾ ಇರುತ್ತೆ. ಅಲ್ಲಿ ನಿಮ್ಗೆ ಮಣ್ಣಿನ ಒಂದು ರಸಸಾರ ಅದು 6.5-7.5 ಇರುತ್ತೆ. ಮತ್ತೆ ಕರಗುವ ಲವಣಾಂಶಗಳು ಅಥವಾ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ನಾವೇನ್ ಹೇಳ್ತೀವಿ ಅದು 1 ಕಡಿಮೆ ಇರ್ತಕ್ಕಂಥದ್ದು, ಅಂದ್ರೆ 1 dSi/m ಕಡಿಮೆ ಇರ್ತಕ್ಕಂಥ ಮಣ್ಣುಗಳನ್ನ ನಾವು ಸಾಮಾನ್ಯ ಮಣ್ಣುಗಳು ಅಥವಾ ಉತ್ತಮ ಗುಣಮಟ್ಟದ ಮಣ್ಣು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಇಲ್ಲಿ ಸಮಸ್ಯಾತ್ಮಕ ಮಣ್ಣುಗಳಲ್ಲಿ ಈ ರೀತಿಯಾದಂತಹ ಒಂದು ಏನು ಕಂಡೀಷನ್ ಇದೆ ಅದು ಇರೋದಿಲ್ಲ. ಇಲ್ಲಿ ಸಮಸ್ಯಾತ್ಮಕ ಮಣ್ಣಲ್ಲಿ ಇವಾಗ ನಾವು ಹೆಚ್ಚು ಮಳೆಯಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ನಿಮಗೆ ಅಲ್ಲಿ ಆಮ್ಲೀಯ ಮಣ್ಣು ಅಂತ ಹೇಳ್ತೀವಿ, ಅಂದ್ರೆ ಆಮ್ಲೀಯತೆ ಜಾಸ್ತಿ ಇರುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಮಣ್ಣಿನ ರಸಸಾರ 6.5 ಕಡಿಮೆ ಇರುತ್ತೆ, ಅದಕ್ಕೆ ನಾವು ಆಮ್ಲೀಯ ಮಣ್ಣು ಅಂತ ಹೇಳ್ತೀವಿ. ಇನ್ನು ನೀವು ಬಯಲುಸೀಮೆಗೆ ಅಥವಾ ಎಲ್ಲಿ ಶುಷ್ಕ ಪ್ರದೇಶಗಳಿರ್ತವೆ ಅಲ್ಲಿಗೆ ಬಂದ್ರೆ 7.5 or 8 ಜಾಸ್ತಿ ಆದಂತಹ ಮಣ್ಣಿನ ರಸಸಾರ ಇರುತ್ತೆ, ಮತ್ತೆ ಕರಗುವ ಲವಣಾಂಶಗಳು ಸಹಿತ 1 ಜಾಸ್ತಿ ಇರುತ್ತೆ. ಇಂಥದನ್ನ ನಾವು ಸಮಸ್ಯಾತ್ಮಕ ಮಣ್ಣುಗಳು ಅಂತ ಹೇಳ್ತೀವಿ. ಈ ಒಂದು ಮಣ್ಣುಗಳಲ್ಲಿ ಏನು ಪೋಷಕಾಂಶಗಳನ್ನ ನಾವು ಏನೇ ಕೊಟ್ಟಿದ್ರು ಅದು ಸರಿಯಾದ ಪ್ರಮಾಣದಲ್ಲಿ ಬೆಳೆಗಳಿಗೆ ಸಿಗ್ತಾ ಇರೋದಿಲ್ಲ, ಮತ್ತೆ ಸೂಕ್ಷ್ಮಾಣು ಜೀವಿಗಳ ಒಂದು ಚಟುವಟಿಕೆ ಮಣ್ಣಿನಲ್ಲಿ ಸರಿಯಾಗಿ ಆಗ್ತಿರೋದಿಲ್ಲ. ಆಮೇಲೆ ಮತ್ತೆ ನಾವು ಜೌಗು ಮಣ್ಣು ತಗೊಂಡ್ರೆ ಅಲ್ಲೂ ಅಷ್ಟೇ, ತುಂಬಾ ದಿವಸಗಳಿಂದ ನೀರು ನಿಂತಿರುತ್ತೆ, ಅಂತ ಕಡೆನೂ ಸಹಿತ ಮಣ್ಣು ಗಟ್ಟಿ ಆಗುವಂತದ್ದು ಅಥವಾ ಅಲ್ಲಿ ನೀರು ಪಾಚಿ ಕಟ್ಟಿದ ಹಸಿರು ಬಣ್ಣಕ್ಕೆ ತಿರುಗಿರುತ್ತೆ, ಆ ರೀತಿ ಮಣ್ಣುಗಳನ್ನು ಸಹಿತ ನಾವು ಸಮಸ್ಯಾತ್ಮಕ ಮಣ್ಣುಗಳು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಈಗ ಸಮಸ್ಯಾತ್ಮಕ ಮಣ್ಣುಗಳು ಅಂತಂದ್ರೆ ಯಾವ ಕಾರಣದಿಂದ ಅಲ್ಲಿ ಆಗುತ್ತೆ ಸಮಸ್ಯಾತ್ಮಕ ಮಣ್ಣುಗಳು ಆಗೋದಿಕ್ಕೆ ಕಾರಣಗಳು ಏನಂದ್ರೆ ಮಣ್ಣಿನ ಗುಣಧರ್ಮ ಆಗಿರ್ಬೋದು. ಅಂದ್ರೆ ಮೊದಲನೇದಾಗಿ ಮಣ್ಣಿನ ಗುಣಧರ್ಮ ಆಗಿರ್ಬೋದು, ಅಂದ್ರೆ ಮಣ್ಣು ಏನಾದ್ರೂ ಗಟ್ಟಿ ಆಗ್ತಕ್ಕಂಥ ಅಂದ್ರೆ ಕಪ್ಪು ಮಣ್ಣ ಇರುತ್ತಾ ಅಥವಾ ಕರ್ಲು ಮಣ್ಣು ಇರುತ್ತಾ, ಅಲ್ಲಿ ಏನಾದ್ರೂ ಸೋಡಿಯಂನ ಅಂಶ ಜಾಸ್ತಿ ಇರುತ್ತಾ, ಅದು ರಾಸಾಯನಿಕ ಅಥವಾ ಭೌತಿಕ ಗುಣಲಕ್ಷಣಗಳು ಯಾವ ರೀತಿ ಇದೆ ಅದ್ರ ಮೇಲೆ ಸಮಸ್ಯಾತ್ಮಕ ಮಣ್ಣುಗಳಾಗುತ್ತೆ. ಮತ್ತೆ ಹವಾಮಾನ, ಹವಾಮಾನ ಅಂತಂದ್ರೆ ಇವಾಗ ಹೆಚ್ಚಾಗಿ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ನಿಮ್ಗೆ ಆಮ್ಲೀಯ ಮಣ್ಣನ್ನು ನಾವು ನೋಡ್ತೀವಿ. ಅಲ್ಲಿ ಯಾವುದೇ ಒಂದು ಕ್ಯಾಲ್ಸಿಯಂ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಪೊಟ್ಯಾಸಿಯಂ ಆಗಿರ್ಬೋದು, ಈ ಎಲ್ಲಾ ಪೋಷಕಾಂಶಗಳು ನೀರಿನಲ್ಲಿ ಕರಗಿ ಮಣ್ಣಲ್ಲಿ ಇಂಗಿ ಹೋಗಿರ್ತವೆ. ಮೇಲ್ಗಡೆ ಮಣ್ಣಿನ ಮೇಲ್ಪದರದಲ್ಲಿ ಕೇವಲ ಕಬ್ಬಿಣ, ಅಲ್ಯೂಮಿನಿಯಂ, ಮ್ಯಾಂಗ್ನೀಸ್ ಮಾತ್ರ ಉಳ್ಕೊಂಡಿರುತ್ತೆ. ಅಂತ ಮಣ್ಣುಗಳಲ್ಲಿ ನಾವು ಮಣ್ಣಿನ ರಸಸಾರ 6.5ಕ್ಕಿಂತ ಕಡಿಮೆ ಇರೋದನ್ನ ನಾವು ನೋಡ್ತೀವಿ. ಶುಷ್ಕ ಪ್ರದೇಶಗಳಲ್ಲಿ ಅಥವಾ ಒಣ ಪ್ರದೇಶಗಳಲ್ಲಿ ಅಥವಾ ಎಲ್ಲಿ ಮಳೆ ತುಂಬಾ ತೀರಾ ಕಡಿಮೆ ಇರುತ್ತೆ ಅಂತ ಪ್ರದೇಶಗಳಲ್ಲಿ ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಇರುತ್ತೆ. ಅದು ಅಲ್ಲದಲ್ಲೇ ಸೂರ್ಯನ ಬಿಸಿಲು ಜಾಸ್ತಿ ಇರೋದ್ರಿಂದ ಅಂತ ಕಡೆಯಲ್ಲಿ ಮಣ್ಣಿನ ಕೆಳಭಾಗದಲ್ಲಿ ಏನು ಪೋಷಕಾಂಶಗಳಿರುತ್ತೆ ಅದು ಬಾಷ್ಪೀಭವನದಿಂದ ಆವಿಯಾಗ್ತಾ ಪೋಷಕಾಂಶಗಳು ಸಹಿತ ಆವಿಯ ಜೊತೆಯಲ್ಲಿ ಬಂದು ಮಣ್ಣಿನ ಮೇಲ್ಮೈಯಲ್ಲಿ ಡೆಪಾಸಿಟ್ ಆಗುತ್ತೆ. ಆವಾಗ ಸಹಿತ ನಮಗೆ ಅಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ, ಸೋಡಿಯಂ ಇಂಥದ್ದೆಲ್ಲ ಆ ಒಂದು ಮಣ್ಣಿನ ಮೇಲ್ಪದರದಲ್ಲಿ ಜಾಸ್ತಿ ನೋಡ್ತೀವಿ. ಆವಾಗ ಅಲ್ಲಿ ನಿಮಗೆ ಕರ್ಲು ಮಣ್ಣು ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಥವಾ ಸವಳು ಮಣ್ಣು ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ನೆಕ್ಸ್ಟ್ ಬಂದು ನಾವು ಭೂಮಿ ಅಂತರ್ಜಲ ಮಟ್ಟ ಅಂತ ಹೇಳ್ತೀವಿ. ಭೂಮಿ ಅಂತರ್ಜಲ ಮಟ್ಟ ಅಂತಂದರೆ ಎಲ್ಲಿ ಹೆಚ್ಚಾಗಿ ಈಗ ತುಂಬ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತಲ್ಲ ಅಂಥ ಬೆಳೆಗಳನ್ನು 16 ವರ್ಷಗಳಿಂದ ಬೆಳೆಯುವಂಥದ್ದು ಅಥವಾ ಇವಾಗ ಭತ್ತ ಆಗಿರ್ಬೋದು ಅಥವಾ ಕಬ್ಬು ಆಗಿರ್ಬೋದು ಇಂಥ ಬೆಳೆಗಳಿಗೆ ನೀರಿನ ಒಂದು ಬಳಕೆ ಜಾಸ್ತಿ ಇರುತ್ತೆ. ಅದಕ್ಕೆ ಆ ಥರದ ಒಂದು ಪ್ರದೇಶಗಳಲ್ಲೂ ಸಹಿತ ನೀರನ್ನ ನೀವು ತುಂಬಾ ವರ್ಷಗಳಿಂದ ನೀರನ್ನ ನಿಲ್ಸಿರ್ತೀರಿ ಅಥವಾ ನೀರನ್ನ ಜಾಸ್ತಿ ಕೊಡ್ತಾ ಇರ್ತೀರಿ ಅವಾಗ ಅಂತರ್ಜಲ ಮಟ್ಟ ತುಂಬಾ ಹತ್ತಿರದಲ್ಲಿರುತ್ತೆ. ಅದರ ನಾವು ಶಾಲೋ ಸಾಯಿಲ್ಸ್ ಅಂತ ಹೇಳ್ತೀವಿ. ಅಂತ ಕಡೆನೂ ಸಹಿತ ನಿಮಗೆ ಜೌಗಾಗುವಂಥದ್ದು ಅಥವಾ ಕರ್ಲ್ ಆಗುವಂಥದ್ದು ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಆಮೇಲೆ ಅತಿಯಾದ ನೀರಾವರಿ ಕೊಡುವಂಥದ್ದು, ನೀರಾವರಿ ನೀರನ್ನ ನಾವು ತುಂಬಾ ಹೆಚ್ಚಾಗಿ ಕೊಡೋದ್ರಿಂದನೂ ಸಹಿತ ಅವಾಗ್ಲೂ ಸಮಸ್ಯಾತ್ಮಕ ಮಣ್ಣುಗಳಿಗೆ ನಾವು ಆಸ್ಪದ ಮಾಡ್ಕೊಡಂಗಾಗುತ್ತೆ. ಮತ್ತೆ ಸಾಗುವಳಿ ನಾವು ಅಂದ್ರೆ ನಾವು ಕೃಷಿ ಮಾಡಬೇಕಾದ್ರೆ, ಕೃಷಿ ಚಟುವಟಿಕೆಗಳನ್ನ ಮಾಡಬೇಕಾದ್ರೆ ಕೆಲವೊಂದು ನಾವು ಕ್ರಮಗಳನ್ನ ಅನುಸರಿಸಿರ್ತೀವಿ, ಅದರಿಂದನೂ ಸಹಿತ ಸಮಸ್ಯಾತ್ಮಕ ಮಣ್ಣುಗಳನ್ನ ನಾವು ನೋಡ್ತಿರ್ತೀವಿ. ಅಂದ್ರೆ ನಾವು ಕೃಷಿ ಚಟುವಟಿಕೆ ಮಾಡಬೇಕಾದ್ರೆ ಏನು ನಾವು ತಪ್ಪು ಮಾಡ್ತೀವಿ ಅಂತ ನಾವು ನೋಡೋದಾದ್ರೆ, ಹೆಚ್ಚಿನ ಉಪ್ಪಿನಂಶ ಇರತಕ್ಕಂತ ನೀರನ್ನ ನಾವು ನೀರಾವರಿಗೆ ಬಳಸೋದು. ಅಂದ್ರೆ ಈಗ ನಾವು ಮಣ್ಣು ಪರೀಕ್ಷೆ ಮತ್ತು ನೀರಿನ ಪರೀಕ್ಷೆ ಮಾಡಿಸಿರೋದೇ ಇಲ್ಲ, ನೀರಿನಲ್ಲಿ ನಾವು ಕೊಡ್ತಕ್ಕಂತ ನೀರಾವರಿ ನೀರಿನಲ್ಲಿ ಲವಣಾಂಶಗಳು ಜಾಸ್ತಿ ಇರುತ್ತೆ, ಕರಗುವ ಲವಣಾಂಶಗಳು ಜಾಸ್ತಿ ಇರುತ್ತೆ. ಅಂತದನ್ನ ನಮಗೆ ಅದು ನಮಗೆ ಅರಿವಿಲ್ದಲೇ ನಾವು ತುಂಬಾ ದಿವಸಗಳಿಂದ ಕೊಡ್ತಾ ಇರ್ತೀವಿ. ಅಂತದನ್ನ ನಾವು ರೂಢಿ ಮಾಡ್ಕೊಂಡು ಬಂದಾಗೂ ಸಹಿತ ಅಲ್ಲಿ ಸವಳು ಮಣ್ಣು ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ನಾವು ಯಾವಾಗ್ಲೂ ಸಾಮಾನ್ಯವಾಗಿ ಬೆಳೆಗಳಿಗೆ ನೀರಾವರಿ ಕೊಡೋದನ್ನಷ್ಟೇ ಯೋಚನೆ ಮಾಡ್ತೀವಿ. ಆ ನೀರು ಸರಿಯಾಗಿ ಬಸಿದು ಹೋಗ್ತಾ ಇದೆಯೋ ಇಲ್ವೋ, ಅಲ್ಲಿ ಗಾಳಿ ಚಲನ ಸರಿಯಾಗ್ತಿದೆಯೋ ಇಲ್ವೋ, ನೀರು ಸರಿಯಾಗಿ ಹಿಂಗ್ ಹೋಗ್ತಿದೆಯೋ ಇಲ್ವೋ ಅನ್ನೋದನ್ನ ನಾವು ಅದನ್ನ ಗಣನೆಗೆ ತಗೊಳ್ಳೋದೇ ಇಲ್ಲ. ಅಂತ ಟೈಮ್ನಲ್ಲೂ ಅಂದ್ರೆ ಬಸಿಗಾಲುವೆಗಳಿಗೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡದಲೇ ಇರೋ ಅಂತ ಪಕ್ಷದಲ್ಲೂ ಸಹಿತ ನಾವು ಇಲ್ಲಿ ಈ ಸಮಸ್ಯೆನ ಕಾಣ್ಬೋದು. ಮತ್ತೆ ನಾವು ಅವಾಗ್ಲೇ ಹೇಳಿದಾಗ್ಲೂ ನಾನು ಜಾಸ್ತಿ ನೀರಿನ ಬಳಕೆ ಯಾವುದು ಬೆಳೆಗಳಿಗೆ ನಾವು ಬೇಕಾಗುತ್ತೆ ಅಂದ್ರೆ ಅವಶ್ಯಕತೆ ಯಾವುದಕ್ಕೆ ಜಾಸ್ತಿ ಇದೆ ಇವಾಗ ಭತ್ತ, ಕಬ್ಬು ಇಂಥ ಬೆಳೆಗಳಿಗೆ, ಅಂತ ಬೆಳೆಗಳನ್ನ ಸುಮಾರು ವರ್ಷಗಳಿಂದ ನಾವು ಬೆಳೀತಾ ಇದ್ದಾಗಲೂ ಸಹಿತ ಈ ರೀತಿ ಸಮಸ್ಯೆ ಕಂಡುಬರುತ್ತೆ. ಮತ್ತೆ ನಾವು ತುಂಬಾ ಅವಶ್ಯಕತೆಗಿಂತ ಹೆಚ್ಚಾಗಿ ನಾವು ನೀರನ್ನ ಕೊಡೋದು ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ಕೊಡೋದು, ಮತ್ತೆ ಎಲ್ಲಿ ನಾವು ಸಾವಯವ ಗೊಬ್ಬರಗಳನ್ನ ಅಥವಾ ಹಸಿರೆಲೆ ಗೊಬ್ಬರಗಳನ್ನ ನಾವು ಎಲ್ಲಿ ಬಳಕೆನೇ ಮಾಡೋದಿಲ್ಲ ಅಂತ ಕಡೆನೂ ಸಹಿತ ಈ ಸಮಸ್ಯೆಗಳನ್ನ ನಾವು ನೋಡ್ಬೋದು. ಮತ್ತೆ ತಗ್ಗು ಪ್ರದೇಶಗಳಲ್ಲಿ ನಾವು ಜಮೀನುಗಳನ್ನ ನಾವು ಸಾಗುವಳಿ ಮಾಡದಲೇ ಇರತಕ್ಕಂತ ಒಂದು ಸಂದರ್ಭಗಳಲ್ಲಿ ಸಹಿತ ನಾವು ಈ ಸಮಸ್ಯಾತ್ಮಕ ಮಣ್ಣುಗಳನ್ನ ನಾವು ನೋಡ್ಬೋದು. ಈಗ ಹೇಳಿದ್ರೆ ನೀವು ಈಗ ಕರ್ಲು ಮಣ್ಣು ಅಥವಾ ಸವಳು ಮಣ್ಣು ಅಂತ ಹೇಳಿದ್ರ, ಇದನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡ್ಕೊಂಡು ಅಲ್ಲಿ ಉತ್ತಮವಾದ ಒಂದು ಮಣ್ಣಾಗಿ ಪರಿವರ್ತನೆ ಮಾಡಿ ಬೆಳೆಗಳನ್ನ ಬೆಳೆಯಬಹುದು ಅಂತ ಹೇಳ್ತೀರಾ? ಈಗ ಸವಳು ಮಣ್ಣು ಅಥವಾ ಕರ್ಲು ಮಣ್ಣು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ರೆ ಎರಡಕ್ಕೂ ವ್ಯತ್ಯಾಸ ಇದೆ. ಅದು ಆ ವ್ಯತ್ಯಾಸ ನಮಗೆ ಗೊತ್ತಾಗದೆ ಆವಾಗ ಮಣ್ಣು ಪರೀಕ್ಷೆ ಮಾಡಿಸಿದಾಗ. ಇಲ್ಲಿ ನಾವು ರೈತರು ಗಮನಿಸಬೇಕಾದಂತಕ್ಕಂಥ ಅಂಶ ಏನು ಅಂದ್ರೆ, ಸವಳು ಮಣ್ಣಿನಲ್ಲಿ ಮಣ್ಣಿನ ರಸಸಾರ 8.5ಕ್ಕಿಂತ ಕಡಿಮೆ ಇರುತ್ತೆ, ಆದ್ಮೇಲೆ ಕರಗುವ ಲವಣಾಂಶಗಳು 4ಕ್ಕಿಂತ ಜಾಸ್ತಿ ಇರುತ್ತೆ. ಮತ್ತೆ ಅದರಲ್ಲಿ ನಾವು ESC ಅಂತ ಹೇಳ್ತೀವಿ, ಅಂದ್ರೆ ಅಲ್ಲಿ ವಿನಿಮಯ ಧನಾಣುಗಳಲ್ಲಿಯ ಶೇಕಡಾ ಸೋಡಿಯಂ ಅಂಶ ಅದು 15ಕ್ಕಿಂತ ಕಡಿಮೆ ಇರುತ್ತೆ. ಮತ್ತೆ ಸೋಡಿಯಂ ಅಡ್ಸಾರ್ಪ್ಷನ್ ರೇಷಿಯೋ ಅಂತ ಹೇಳ್ತೀವಿ, ಅದು 13ಕ್ಕಿಂತ ಕಡಿಮೆ ಇರುತ್ತೆ. ಅದೇ ನಿಮ್ಗೆ ಕರ್ಲು ಮಣ್ಣು, ಕರ್ಲು ಮಣ್ಣಿಗೆ ಬಂತಂದ್ರೆ ಅಲ್ಲಿ ನಿಮಗೆ ಮಣ್ಣಿನ ರಸಸಾರ 8.5ಕ್ಕಿಂತ ಜಾಸ್ತಿ ಇರುತ್ತೆ, ಕರಗುವ ಲವಣಾಂಶಗಳು 4 dSi/m ಕಡಿಮೆ ಇರುತ್ತೆ, ಮತ್ತೆ ವಿನಿಮಯ ಧನಾಣುಗಳಲ್ಲಿ ಶೇಕಡ ಸೋಡಿಯಂ ಅಂಶ 15ಕ್ಕಿಂತ ಜಾಸ್ತಿ ಇರುತ್ತೆ, ಮತ್ತೆ ಸೋಡಿಯಂ ಅಡ್ಸಾರ್ಪ್ಷನ್ ರೇಷಿಯೋ ಕೂಡ 13ಕ್ಕಿಂತ ಜಾಸ್ತಿ ಇರುತ್ತೆ. ಈ ರೀತಿ ಮತ್ತೆ ಇನ್ನು ಕೆಲವು ಮಣ್ಣುಗಳಲ್ಲಿ ಸವಳು ಮತ್ತೆ ಕ್ಷಾರ ಮಣ್ಣು ಅಂತ ಹೇಳ್ತೀವಿ, ಅಂದ್ರೆ ಸಲೈನ್ ಸೋಡಿಕ್ ಸಾಯಸ್ ಅಂತ ಹೇಳ್ತೀವಿ. ಈ ರೀತಿ ಮಣ್ಣುಗಳಲ್ಲಿ ಏನಿರುತ್ತೆ ಅಂದ್ರೆ ಮಣ್ಣಿನ ರಸಸಾರ 8.5ಕ್ಕಿಂತ ಕಡಿಮೆ, ಕರಗುವ ಲವಣಾಂಶಗಳು 4 dSi/m ಜಾಸ್ತಿ, ಆಮೇಲೆ ವಿನಿಮಯ ಧನಾಣುಗಳಲ್ಲಿಯ ಶೇಕಡ ಸೋಡಿಯಂ ಅಂಶ ಏನಿರುತ್ತೆ ಅದು 15ಕ್ಕಿಂತ ಜಾಸ್ತಿ, ಮತ್ತು ಸೋಡಿಯಂ ಅಡ್ಸಾರ್ಪ್ಷನ್ ರೇಷಿಯೋ 13ಕ್ಕಿಂತ ಜಾಸ್ತಿ ಇರುತ್ತೆ. ಇಲ್ಲಿ ಸಮಸ್ಯೆಗಳನ್ನ ನಾವು ನೋಡ್ತಾ ಹೋದ್ರೆ ಮೊದಲನೇದಾಗಿ ನಾವು ಸವಳು ಮಣ್ಣಿಗೆ ಬರೋಣ. ಸವಳು ಮಣ್ಣಿನಲ್ಲಿ ಇದು ಶುಷ್ಕ ಪ್ರದೇಶಗಳಲ್ಲಿ ನಾನು ಆವಾಗಲೇ ಹೇಳಿದಾಗೆ ತುಂಬಾ ಎಲ್ಲಿ ಒಣ ಪ್ರದೇಶಗಳಿರುತ್ತೆ, ಎಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಅಂತ ಪ್ರದೇಶಗಳಲ್ಲಿ ಸವಳು ಮಣ್ಣಿನ ಸಮಸ್ಯೆ ಜಾಸ್ತಿ ಕಂಡು ಬರುತ್ತೆ. ಇಂಥ ಕಡೆ ಮಳೆ ಬೀಳೋದೇ ತುಂಬಾ ಕಡಿಮೆ, ಅಂಥದ್ರಲ್ಲಿ ಬಿದ್ದ ಮಳೆ ಸಹಿತ ಅಲ್ಲಿ ತೇವಾಂಶ ಉಳ್ಕೊಳ್ಳೋದೇ ಇಲ್ಲ ತುಂಬಾ ದಿವಸದ ತನಕ, ಅದು ಸೂರ್ಯನ ಬಿಸಿಲಿಗೆ ಆವಿಯಾಗಿ ಹೊರಟೋಗಿರುತ್ತೆ. ಆ ಒಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ನೀರಾವಿಯ ಜೊತೆಗೆ ಮಣ್ಣಲ್ಲಿರ್ತಕ್ಕಂಥ ಏನು ಪೋಷಕಾಂಶಗಳಿರ್ತವೆ ಅದು ಸಹಿತ ಬಾಷ್ಪೀಭವನ ಕ್ರಿಯೆಯಿಂದ ಆವಿಯಾಗಿ ಬಂದು ಅದು ಮಣ್ಣಿನ ಮೇಲ್ಪದರದಲ್ಲಿ ಬಂದು ಸೆಟ್ಲ್ ಆಗುತ್ತೆ. ಆದ್ರಿಂದ ನೀವು ತೋಟಗಳಲ್ಲಿ ನೋಡಿರ್ಬೋದು, ಮಣ್ಣಿನ ಮೇಲ್ಗಡೆ ನಿಮ್ಗೆ ಬಿಳಿಯಾದಂತಹ ಹರಳುಗಳು ಕಾಣಿಸುತ್ತೆ ಅಥವಾ ಬಿಳಿ ಪದರ ಕಾಣಿಸ್ಕೊಳುತ್ತೆ, ಇದೆಲ್ಲ ಸವಳು ಮಣ್ಣು ಆಗಿರ್ತಕ್ಕದಕ್ಕೆ ಇದು ಕಾರಣ ಆಗಿರುತ್ತೆ. ಮತ್ತೆ ಈ ಒಂದು ಸವಳು ಮಣ್ಣಲ್ಲಿ ಏನಾಗಿರುತ್ತಂದ್ರೆ ಭೌತಿಕ ಗುಣಲಕ್ಷಣಗಳು ಒಂದು ಸಾಮಾನ್ಯ ಸ್ಥಿತಿಯಲ್ಲೇ ಇರುತ್ತೆ. ಅಂದ್ರೆ ನಿಮಗೆ ನೀರು ಸರಾಗವಾಗಿ ಹಿಂಗೋಗ್ತಿರುತ್ತೆ ಅಥವಾ ನಿಮಗೆ ಗಾಳಿ ಚಲನೆ ಅಲ್ಲಿ ಏನು ಪ್ರಾಬ್ಲಮ್ ಆಗ್ತಿರಲ್ಲ. ಬಟ್ ಏನ್ ಪ್ರಾಬ್ಲಮ್ ಸವಳು ಮಣ್ಣಲ್ಲಿ ಅಂತಂದ್ರೆ ಕರಗೋ ಲವಣಾಂಶಗಳು ಆ ಒಂದು ಮಣ್ಣಲ್ಲಿ ಜಾಸ್ತಿ ಇರೋದ್ರಿಂದ ಅವು ನಿಮ್ಮ ಬೆಳೆಗಳ ಬೆಳವಣಿಗೆಗೆ ಅಡ್ಡಿ ಉಂಟು ಮಾಡ್ತಾ ಇರ್ತವೆ. ಅಂದ್ರೆ ಅಡ್ಡಿ ಮಾಡ್ತಾ ಇರ್ತವೆ, ಯಾವುದೇ ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಪೊಟ್ಯಾಸಿಯಂ ಎಲ್ಲ ನಿಮಗೆ ಹೆಚ್ಚಾಗಿ ಅಂದ್ರೆ ಟಾಕ್ಸಿಕ್ ಲೆವೆಲ್ ಅಲ್ಲಿ ಇರುತ್ತೆ. ಬೇರೆ ನಿಮ್ಗೆ ಕಬ್ಬಿಣ ಆಗಿರ್ಬೋದು, ಮ್ಯಾಂಗನೀಸ್ ಆಗಿರ್ಬೋದು, ಇಂತಹ ಪೋಷಕಾಂಶಗಳು ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು, ಆಮೇಲೆ ಸತು ಆಗಿರ್ಬೋದು ಇಂಥದೆಲ್ಲ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಆದ್ರಿಂದ ಇಂತಹ ಸಮಸ್ಯೆಗಳನ್ನ ನಾವು ಬಿಸಿಲು ಎಲ್ಲಿ ಜಾಸ್ತಿ ಇರುತ್ತೆ ಅಥವಾ ಒಣ ಪ್ರದೇಶಗಳಲ್ಲಿ ನಾವು ನೋಡ್ತೀವಿ. ಆಮೇಲೆ ಇವಾಗ ಕ್ಷಾರ ಮಣ್ಣು ಅಥವಾ ಕರ್ಲು ಮಣ್ಣು ಅಂತ ಹೇಳಿದ್ರೆ, ಇದರಲ್ಲಿ ಕರ್ಲು ಮಣ್ಣಲ್ಲಿ ಕರಗೋ ಲವಣಾಂಶಗಳಿಗಿಂತ ಹೆಚ್ಚಾಗಿ ಸೋಡಿಯಂನ ಅಂಶ ಜಾಸ್ತಿ ಇರುತ್ತೆ. ಇದರಲ್ಲಿ ಮಣ್ಣಿನ ಭೌತಿಕ ಗುಣಲಕ್ಷಣ ಏನಿರುತ್ತೆ ಅಂದ್ರೆ ನಾವು ಹೇಳಿದೆ ಸವಳು ಮಣ್ಣಲ್ಲಿ ಮಣ್ಣಿನ ಭೌತಿಕ ಲಕ್ಷಣ ಚೆನ್ನಾಗಿರುತ್ತೆ. ಅಂದ್ರೆ ನೀರು ಸರಾಗವಾಗಿ ಹಿಂಗೋಗುತ್ತೆ ಮತ್ತೆ ಅಲ್ಲಿ ಗಾಳಿ ಚಲನೆ ಅದಕ್ಕೇನು ಪ್ರಾಬ್ಲಮ್ ಇರಲ್ಲ. ಬಟ್ ನಿಮ್ಗೆ ಕರ್ಲು ಮಣ್ಣಲ್ಲಿ ಬಂತಂದ್ರೆ ನೀವು ಏನ್ ಸಮಸ್ಯೆ ಇರುತ್ತೆ ಅಂದ್ರೆ ಅಲ್ಲಿ ನೀರು ಕೊಟ್ಟಾಗ ಮಣ್ಣು ಪೂರ್ತಿ ಜಿಗಟಾಗಿರುತ್ತೆ. ನೀರೇನಾದ್ರೂ ಪೂರ್ತಿ ಒಣಗ್ತು ಅಂತ ಅಂದಾಗ ಅವಾಗ ಪೂರ್ತಿ ಮಣ್ಣು ಗಟ್ಟಿಯಾಗಿರುತ್ತೆ. ಅವಾಗ ಅಲ್ಲಿ ನಿಮ್ಗೆ ಬೇರುಗಳು ಉಸಿರಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ, ಪೋಷಕಾಂಶಗಳನ್ನ ಹೀರ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಆಗುತ್ತೆ, ನೀರು ಸರಾಗವಾಗಿ ಹಿಂಗ್ ಹೋಗ್ತಿರಲ್ಲ. ಈ ರೀತಿ ಸಮಸ್ಯೆಗಳಿಂದ ಈ ಒಂದು ಕ್ಷಾರ ಮಣ್ಣುಗಳಲ್ಲಿ ನಮಗೆ ಬೆಳೆಗಳ ಬೆಳವಣಿಗೆ ಕುಂಠಿತ ಆಗಿ ಇಳುವರಿನೂ ಸಹಿತ ಕಡಿಮೆ ಆಗುತ್ತೆ. ಇಂಥ ಮಣ್ಣುಗಳಲ್ಲಿ ಏನಾಗುತ್ತೆ ಅಂದ್ರೆ ಮಣ್ಣಲ್ಲಿ ಇರ್ತಕ್ಕಂಥ ಜೇಡಿ ಅಂಶ ಏನಿರುತ್ತೆ, ಕ್ಲೇ ಕಂಟೆಂಟ್ ಅಂತ ಹೇಳ್ತೀವಿ, ಅದು ಸಹಿತ ಇಲ್ಲಿ ಸೋಡಿಯಂನ ಅಂಶ ಈ ಮಣ್ಣಲ್ಲಿ ಜಾಸ್ತಿ ಇರೋದ್ರಿಂದ ಇಲ್ಲಿ ಹ್ಯೂಮಸ್ ಅಂತ ನಾವು ಏನ್ ಹೇಳ್ತೀವಿ, ಸಾವಯವ ಗೊಬ್ಬರದ ತುಂಬಾ ಕೊನೆಯ ಹಂತವಾದ ಒಂದು ಹ್ಯೂಮಸ್ ಏನಿದೆ, ಸಾವಯವ ಗೊಬ್ಬರ ವಿಘಟನೆ ಆಗುತ್ತಲ್ಲ ಅದ್ರ ಕೊನೆಯ ಹಂತವನ್ನ ನಾವು ಹ್ಯೂಮಸ್ ಅಂತ ಹೇಳ್ತೀವಿ. ಹ್ಯೂಮಸ್ ನ ನಾವು ಇನ್ನೂ ವಿಘಟನೆ ಮಾಡ್ಲಿಕ್ಕೆ ಆಗಲ್ಲ, ಯಾವುದೇ ಸೂಕ್ಷ್ಮ ಜೀವಾಣುಗಳಿಂದ ಆಗೋದಿಲ್ಲ, ಅದೇ ಒಂದು ಲಾಸ್ಟ್ ಪ್ರಾಡಕ್ಟ್ ಆಫ್ ದಿ ಇದು ಆರ್ಗ್ಯಾನಿಕ್ ಡಿಕಂಪೋಸಿಷನ್ ಅಂತ ಹೇಳ್ತೀವಿ. ಹ್ಯೂಮಸ್ ಅನ್ನೋದು ಸಾವಯವ ಏನು ವಸ್ತುಗಳು ವಿಘಟನೆ ಆಗುತ್ತೆ ಅದರ ಒಂದು ಕೊನೆಯ ಹಂತ, ಅದು ಕೊನೆಯ ಭಾಗ. ಆ ಒಂದು ಹ್ಯೂಮಸ್ ನಿಮ್ಗೆ ಮಣ್ಣಲ್ಲಿ ಪೋಷಕಾಂಶಗಳು ಆವಿ ಆಗ್ತಾ ಈ ಹ್ಯೂಮಸ್ ಸಹಿತ ಅಲ್ಲಿ ಚದುರಿ ಅದೇನಾಗುತ್ತೆ ಆ ಈ ಮಣ್ಣಲ್ಲಿರ್ತಕ್ಕಂಥ ರಂಧ್ರಗಳನ್ನ ಮುಚ್ಚಿಬಿಡುತ್ತೆ. ಅವಾಗ ಏನಾಗುತ್ತೆ ಅಲ್ಲಿ ಪೂರ್ತಿ ಮಣ್ಣು ಗಟ್ಟಿ ಆಗ್ಬಿಟ್ಟು ನೀರು ಸರಾಗವಾಗಿ ಹಿಂಗಿ ಹೋಗ್ತಾ ಇರಲ್ಲ, ಇದು ಸಮಸ್ಯೆ ಆಗುತ್ತೆ. ಈ ಮಣ್ಣಲ್ಲಿ ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ ಮತ್ತು ಸತುಗಳ ಲಭ್ಯತೆ ಕಡಿಮೆ ಇರುತ್ತೆ, ಮತ್ತೆ ಸೋಡಿಯಂನ ಅಂಶ ಜಾಸ್ತಿ ಇರುತ್ತೆ, ಇದು ಟಾಕ್ಸಿಕ್ ಲೆವೆಲ್ ಅಲ್ಲಿ ಇರುತ್ತೆ. ಈ ರೀತಿ ಸಮಸ್ಯೆ ಉಂಟಾಗುತ್ತೆ. ಅಂದ್ರೆ ಈ ತರ ಇದ್ದಂತಹ ಒಂದು ಸಮಸ್ಯಾತ್ಮಕ ಮಣ್ಣುಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಿ ಬದಲಾವಣೆ ಮಾಡಬಹುದು ಅಂತ ಹೇಳ್ತೀರಿ? ಸರ್, ಇದನ್ನ ನಾವು ನಿರ್ವಹಣೆ ಮಾಡೋದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಕ್ರಮಗಳಿದೆ. ಒಂದೊಂದಾಗಿ ಹೇಳ್ತಾ ಹೋದ್ರೆ, ಒಂದು ಭೂಮಿ ಉಳುಮೆ ಮಾಡುವಂಥದ್ದು ಅಂದ್ರೆ, ನಾವು ಭೂಮಿನ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ನಾವು ಸಮ್ಮರ್ ಪ್ಲೋಯಿಂಗ್ ಅಂತ ಹೇಳ್ತೀವಿ, ಅಂದ್ರೆ ನಾವು ಮುಂಗಾರು ಇನ್ನು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ನಾವು ಭೂಮಿನ ಚೆನ್ನಾಗಿ ಉಳುಮೆ ಮಾಡಿದಾಗ ಅಲ್ಲಿ ಮಣ್ಣು ಸಡ್ಲ ಆಗುತ್ತೆ. ಸಡ್ಲ ಆದಾಗ ಮಳೆ ಬಂದಾಗ ಅಥವಾ ನೀರಾವರಿ ನೀರನ್ನ ನೀವು ಒದಗಿಸಿದಾಗ ಏನೇ ಅಲ್ಲಿ ಕರಗೋ ಲವಣಾಂಶಗಳು ಮೇಲ್ಗಡೆ ಇರುತ್ತೆ ಅದೆಲ್ಲ ಸರಾಗವಾಗಿ ಕೆಳಗಡೆ ಹಿಂಗ್ ಹೋಗ್ಬಿಟ್ಟು ನಿಮ್ಗೆ ನೆಕ್ಸ್ಟ್ ಏನು ನೀವು ಬೆಳೆನ ಬೆಳಿತೀರಾ ಅದಕ್ಕೆ ಯಾವುದೇ ಸಮಸ್ಯೆಗಳನ್ನ ತಂದೊಡ್ಡೋದಿಲ್ಲ. ಆಮೇಲೆ ನೀವು ಕಡಿಮೆ ನೀರನ್ನ ಆಗಾಗ್ಗೆ ಕೊಡ್ತಾ ಇರ್ಬೇಕಂದ್ರೆ, ಈಗ ನೀರಿದೆ ಅಂತ ಹೇಳ್ಬಿಟ್ಟು ಹೆಚ್ಚಾಗಿ ಕೊಟ್ಬಿಡುದು, ಒಂದೇ ಸತಿಗೆ ಹಾಯಿಸ್ಬಿಡುದು, ಈ ತರದನ್ನ ನೀವು ಮಾಡಕ್ ಹೋಗ್ಬಾರ್ದು. ಈ ತರ ಒಂದು ಸಮಸ್ಯೆಗಳು ಇದ್ದಾಗ ಆದಷ್ಟು ಕಡಿಮೆ ನೀರನ್ನ ಒಂದು 7 ದಿವಸದ ಅಂತರದಲ್ಲಿ ನೀರನ್ನ ಈ ತರ ಕೊಡ್ತಾ ಹೋಗ್ಬೇಕಾಗತ್ತೆ. ಆಮೇಲೆ ಹಸಿರು ಮತ್ತೆ ಹಸಿರೆಲೆ ಗೊಬ್ಬರಗಳ ಬಳಕೆಯನ್ನು ಮಾಡೋದು, ಮತ್ತೆ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡೋದು. ಅಂದ್ರೆ ಈ ಒಂದು ಸಾವಯವ ಗೊಬ್ಬರಗಳನ್ನ ನಾವು ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಇವೆಲ್ಲ ಮಣ್ಣಲ್ಲಿ ಕಳಿಯಕ್ಕೆ ಶುರು ಮಾಡಿದಾಗ ಅದರಲ್ಲಿ ಸಾವಯವ ಆಮ್ಲಗಳು ಬಿಡುಗಡೆ ಆಗುತ್ತೆ. ಆ ಒಂದು ಸಾವಯವ ಆಮ್ಲಗಳಿಂದ ಮಣ್ಣಲ್ಲಿರ್ತಕ್ಕಂಥ ಸಮಸ್ಯೆಗಳು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಜಿಪ್ಸಮ್ನ ಬಳಕೆನ ನಾವು ಮಾಡೋದ್ರಿಂದನೂ ಸಹಿತ ನಾವು ಸಮಸ್ಯಾತ್ಮಕ ಮಣ್ಣುಗಳನ್ನು ಅಂದರೆ ಕರ್ಲು ಮಣ್ಣಲ್ಲಿ ನಾವು ಜಿಪ್ಸಮ್ನ ಬಳಕೆನ ಮಾಡಬೇಕಾಗುತ್ತೆ. ಮತ್ತು ಮಡಿಗಳಲ್ಲಿ ನೀರು ನಿಲ್ಲಿಸೋದು, ಅಂದರೆ ಮಡಿಗಳನ್ನು ಮಾಡಿಬಿಟ್ಟು ಎಲ್ಲಿ ಈ ಥರದ್ದೊಂದು ಸವಳು ಮಣ್ಣಿನ ಸಮಸ್ಯೆ ಇದೆ ಅಲ್ಲಿ ಮಡಿಗಳನ್ನು ಮಾಡಿಬಿಟ್ಟು ಅಲ್ಲಿ ನೀವು ನೀರನ್ನ ನಿಲ್ಲಿಸೋದ್ರಿಂದನೂ ಸಹಿತ ಮೇಲ್ಗಡೆ ಪದರದಲ್ಲಿರ್ತಕ್ಕಂಥ ಒಂದು ಕರಗೋ ಲವಣಾಂಶ ಅಥವಾ ವೈಟ್ ಪದರ ನೀವೇನು ನೋಡ್ತೀರೋ ಅದು ಕ್ರಮೇಣವಾಗಿ ನೀರು ಇಂಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಆ ಕರಗು ಲವಣಾಂಶಗಳು ಸಹಿತ ಬೇರಿಂದ ಕೆಳಗಡೆ ಸ್ವಲ್ಪ ಕೆಳಗಡೆ ಹೋಗ್ತಾ ಹೋಗುತ್ತೆ. ಇದನ್ನ ನೀವು ಆಗಾಗ್ಗೆ ಮಾಡ್ತಾ ಇರಬೇಕು. ಅಂದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ, 8-10 ದಿವಸಗಳ ಅಂತರದಲ್ಲಿ ಇದನ್ನ ಪದೇ ಪದೇ ಮಾಡ್ಬೇಕು. ಅಂದ್ರೆ ಹೊಸ ನೀರನ್ನ ನೀವು ಆ ಮಡಿಗಳು ನಿಲ್ಲಿಸಿ ಮತ್ತೆ ಅದು ಒಣಗದ್ಮೇಲೆ ಮತ್ತೆ 8-10 ದಿವಸ ಬಿಟ್ಟು ಮತ್ತೆ ಆ ತರ ಮಾಡ್ತಾ ಹೋಗ್ಬೇಕಾಗುತ್ತೆ. ಮತ್ತೆ ಬಸಿಗಾಲುವೆಗಳನ್ನ ಮಾಡುವಂಥದ್ದು, ಆ ರೀತಿ ನಾವು ಲವಣಾಂಶಗಳನ್ನ ನಾವು ಮಣ್ಣಲ್ಲಿ ಇಂಗಿಸ್ಬೋದು. ಮತ್ತೆ ಲವಣ ಸಹಿಷ್ಣುತಾ ಬೆಳೆಗಳನ್ನ ಬೆಳೆಯೋದ್ರಿಂದನು ಸಹಿತ ನಾವು ಈ ಒಂದು ಕ್ಷಾರಯುಕ್ತ ಭೂಮಿ ಆಗಿರ್ಲಿ ಅಥವಾ ಸವಳು ಭೂಮಿ ಆಗಿರ್ಲಿ ಅಥವಾ ಸವಳು ಕ್ಷಾರ ಮಣ್ಣಾಗಿರ್ಲಿ ಈ ಸಮಸ್ಯೆಗಳನ್ನ ನಾವು ಕಡಿಮೆ ಮಾಡ್ಬೋದು. ಇಲ್ಲಿ ನಾನು ಹಸಿರು ಮತ್ತು ಹಸಿರೆಲೆ ಗೊಬ್ಬರಗಳ ಬಳಕೆ ಅಂತ ಹೇಳಿದ್ನಲ್ಲ, ಇದರಲ್ಲಿ ನಾವು ಯಾವ್ಯಾವುದು ಅದು ಹಸಿರು ಗೊಬ್ಬರಗಳು ಅಂತಂದ್ರೆ, ನಾವು ಹಸಿರು ಗೊಬ್ಬರಗಳು ಅಂತ ಬಂದ್ರೆ ಇವನ್ನ ನಾವು ನಿಮ್ದು ಜಮೀನಲ್ಲಿ ಬೆಳೆದು ಅದನ್ನ ಹೂ ಬಿಡೋಕ್ಕೂ ಮುಂಚೆನೆ ಕಟಾವು ಮಾಡಿ ಮತ್ತೆ ಮಣ್ಣಿಗೆ ಸೇರಿಸುವಂಥದ್ದು ಹಸಿರು ಗೊಬ್ಬರಗಳು. ಅದು ಯಾವ್ಯಾವುದು ಅಂತಂದ್ರೆ ಯಾವುದೇ ದ್ವಿದಳ ಧಾನ್ಯ ಬೆಳೆಗಳನ್ನ ನೀವು ತಗೋಬಹುದು, ಅಲಸಂದೆ ಆಗಿರ್ಬೋದು, ಅವರೆ ಆಗಿರ್ಬೋದು, ಅಥವಾ ಹೆಸರಾಗಿರ್ಬೋದು, ಅಥವಾ ಸೆಣಬು ಆಗಿರ್ಬೋದು, ಡಯಂಚ ಆಗಿರ್ಬೋದು, ಇಂಥ ಬೆಳೆಗಳನ್ನೆಲ್ಲ ಬೆಳೆದು ಅದನ್ನ ಹೂ ಬಿಡೋಕ್ಕೂ ಮುಂಚೆನೆ ಕಟಾವು ಮಾಡಿ ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಹೂ ಬಿಡೋದಕ್ಕಿಂತ ಮುಂಚೆ ಅಂತ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ, ಹೂ ಬಿಟ್ಟಾದ್ಮೇಲೆ ಅದರದ್ದು ಏನು ಅದರಲ್ಲಿರ್ತಕ್ಕಂಥ ಲಿಗ್ನಿನ್ ಕಂಟೆಂಟ್ ಜಾಸ್ತಿ ಆಗುತ್ತಂದ್ರೆ ಅದು ಬಲಿತಾ ಹೋಗುತ್ತಲ್ವಾ, ಬಲಿತಾ ಹೋದಂಗೆ ನೀವು ಮಣ್ಣಿಗೆ ಸೇರಿಸಿದಾಗ ಅದು ಕಳಿಯೋದಕ್ಕೆ ಜಾಸ್ತಿ ಟೈಮ್ನ ತಗೊಳುತ್ತೆ. ಅದಕ್ಕೋಸ್ಕರ ಹೂ ಬಿಡೋದಕ್ಕಿಂತ ಮುಂಚೆ ಆದರೆ ಇನ್ನೂ ತುಂಬ ಸಕ್ಯುಲೆಂಟ್ ಅಂತ ಹೇಳ್ತೀವಿ, ಅಂದರೆ ತುಂಬ ಮೃದುವಾಗಿರ್ತಕ್ಕಂಥದ್ದು, ಆ ರೀತಿ ಇದ್ದಾಗ ಅದು ಬೇಗ ಕಳಿಯುತ್ತೆ, ನಿಮಗೆ ಪೋಷಕಾಂಶಗಳು ಬೇಗ ನಿಮಗೆ ಬೆಳೆಗಳಿಗೂ ಸಿಗುತ್ತೆ, ಅದ್ರ ಜೊತೆಗೆ ಸಮಸ್ಯಾತ್ಮಕ ಮಣ್ಣಿನ ಸಮಸ್ಯೆ ಏನಿದೆ ಅದು ಸಹಿತ ಕಡಿಮೆ ಆಗುತ್ತೆ. ಮತ್ತೆ ಹಸಿರೆಲೆ ಗೊಬ್ಬರಗಳು ಅಂತಂದ್ರೆ ಏನು, ಹಸಿರೆಲೆ ಗೊಬ್ಬರಗಳಂದ್ರೆ ನಾವು ಜಮೀನಿನ ಬದುಗಳ ಮೇಲೆ ಬೆಳಿರ್ತಕ್ಕಂಥ ಕೆಲವು ಗಿಡಗಳೇನಿದೆ, ನಾವು ಬೇವಿನ ಮರ ಆಗಿರ್ಬೋದು ಅಥವಾ ಹೊಂಗೆ ಆಗಿರ್ಬೋದು, ಅಥವಾ ನೀವು ಗೊಬ್ಬರದ ಗಿಡ ಅಂತ ಕೇಳ್ಬೋದು, ಗ್ಲಿರಿಸಿಡಿ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಅದು ಆಗಿರ್ಬೋದು. ಇಂಥದನ್ನ ನಾವು ಅದ್ರ ಸೊಪ್ಪನ್ನ ತಗೊಂಡ್ ಬಂದು ಅಥವಾ ಏನೇ ಒಂದು ಮೃದುವಾದಂತಹ ಕಡ್ಡಿಗಳಾಗಿರ್ಬೋದು ಅದನ್ನ ತಗೋಬಂದ್ಬಿಟ್ಟು ನೀವು ಮಣ್ಣಿಗೆ ಸೇರಿಸೋದ್ರಿಂದನೂ ಸಹಿತ ನೀವು ಸಮಸ್ಯಾತ್ಮಕ ಮಣ್ಣುಗಳನ್ನ ನಾವು ನಿರ್ವಹಣೆ ಮಾಡ್ಬೋದು. ಮತ್ತೆ ಲವಣ ಸಹಿಷ್ಣುತಾ ಬೆಳೆಗಳು ಅಂತ ನಾನು ಹೇಳಿದ್ನಲ್ಲ, ಲವಣ ಸಹಿಷ್ಣುತಾ ತೋಟಗಾರಿಕಾ ಬೆಳೆಗಳನ್ನ ನಾವು ಯಾವ್ಯಾವ್ದು ಅಂತ ನೋಡೋದಾದ್ರೆ, ಖರ್ಜೂರ, ಪೇರ್ಲ, ತೆಂಗು, ನೆಲ್ಲಿ, ಅಂಜೂರ, ಮತ್ತೆ ಬೇಲ, ಮತ್ತೆ ಬಾರೆಹಣ್ಣು, ಮತ್ತೆ ಸಪೋಟ, ಮತ್ತೆ ಮರಸೇಬು, ಇದಿಷ್ಟು ನಿಮಗೆ ತೋಟಗಾರಿಕಾ ಬೆಳೆಗಳಲ್ಲಿ ನಾವು ನೋಡುವಂಥದ್ದು. ಈ ಲವಣ ಸಹಿಷ್ಣುತೆ ಹೊಂದಿರತಕ್ಕಂಥ ಕೃಷಿ ಬೆಳೆಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, ಶುಗರ್ ಬೀಟ್ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಜೋಳ, ಗೋಧಿ, ಆಮೇಲೆ ಸಾಸಿವೆ ಆಗಿರ್ಬೋದು, ಕಡಲೆ, ಕುಸುಬೆ, ಕಬ್ಬು, ಬಾರ್ಲಿ, ಸೂರ್ಯಕಾಂತಿ ಮತ್ತು ಭತ್ತ, ಇದಿಷ್ಟು. ಆಮೇಲೆ ಲವಣ ಸಹಿಷ್ಣುತೆ ಹೊಂದಿರತಕ್ಕಂಥ ತರಕಾರಿ ಬೆಳೆಗಳು ಯಾವ್ಯಾವುದು ಅಂದರೆ, ಹೂಕೋಸು, ಬೆಂಡೆಕಾಯಿ ಮತ್ತು ಬ್ರೊಕೋಲಿ, ಇದಿಷ್ಟು ಲವಣ ಸಹಿಷ್ಣುತೆ ಇರತಕ್ಕಂಥ ಕೃಷಿ ಬೆಳೆಗಳು, ತೋಟಗಾರಿಕೆ ಮತ್ತು ತರಕಾರಿ ಬೆಳೆಗಳು. ಅಂದ್ರೆ ಇಂಥವನ್ನ ಸಮಸ್ಯಾತ್ಮಕ ಮಣ್ಣುಗಳಲ್ಲಿ ಯಶಸ್ವಿಯಾಗಿ ಬೆಳಿಬಹುದು. ಮತ್ತೆ ಕ್ಷಾರ ಸಹಿಷ್ಣುತೆ ಹೊಂದಿರತಕ್ಕಂಥ ತೋಟಗಾರಿಕಾ ಬೆಳೆಗಳು ಅಂತಂದ್ರೆ, ಅದಕ್ಕೆ ಖರ್ಜೂರ, ಪೇರಲ, ನೆಲ್ಲಿ, ಅಂಜೂರ, ಬೇಲ, ಬಾದಾಮಿ, ದಾಳಿಂಬೆ, ಮರಸೇಬು, ಆಮೇಲೆ ಬಾರೆಹಣ್ಣು ಮತ್ತೆ ಹುಣಸೆ, ಇವೆಲ್ಲ ಈ ಒಂದು ನಾವು ಬೆಳೆಗಳನ್ನ ಇಂಥ ಸಮಸ್ಯಾತ್ಮಕ ಮಣ್ಣುಗಳಲ್ಲಿ ಬೆಳಿಬೋದು. ಯಾಕೆಂದ್ರೆ ಇವೆಲ್ಲ ಮಣ್ಣಲ್ಲಿ ಸವಳಿನಂಶ ಜಾಸ್ತಿ ಇದ್ರು ಅಥವಾ ಕ್ಷಾರಯುಕ್ತ ಮಣ್ಣಿದ್ರು ಸಹಿತ ಅದನ್ನ ತಡೆದು ತಮ್ಮ ಬೆಳವಣಿಗೆಯನ್ನ ಮುಂದುವರಿಸೋದು ಅಥವಾ ನಾವು ಇಳುವರಿನ ಕೊಡುವಂಥದ್ರಲ್ಲಿ ಯಶಸ್ವಿಯಾಗಿರ್ತವೆ. ಹಂಗಾಗಿ ಅದರಲ್ಲಿ ಮೆಕ್ಯಾನಿಸಮ್ ಆ ರೀತಿ ಇರುತ್ತೆ. ಅದಕ್ಕೋಸ್ಕರ ಇಂಥ ಬೆಳೆಗಳನ್ನ ನಾವು ಬೆಳೆಯೋದ್ರಿಂದ ನಾವು ಇಳುವರಿನ ಪಡ್ಕೋಬಹುದಾಗಿದೆ. ಅಂದ್ರೆ ಈ ಒಂದು ಕರ್ಲು ಮಣ್ಣು ಅಥವಾ ಸವಳು ಮಣ್ಣು ಇದ್ದಾಗ ಅಂತ ಒಂದು ಭೂಮಿಗೆ ಬೇರೆ ಕಡೆಯಿಂದ ಈಗ ಕೆಂಪು ಮಣ್ಣು ತಂದು ಹಾಕುವಂಥದ್ದು, ಕಪ್ಪು ಮಣ್ಣು ಅಂದ್ರೆ ಕೆರೆಗೋಡು ತಂದು ಹಾಕುವಂಥದ್ದು, ಅಂದ್ರೆ ಈ ರೀತಿ ನಮ್ಮ ರೈತರು ಮಾಡಿದಾಗ ಅಂದ್ರೆ ಅಲ್ಲಿ ಮಣ್ಣು ಬದಲಾವಣೆ ಆಗುತ್ತೋ ಯಾವ ರೀತಿ ಮೇಡಮ್? ಇದು ಸರ್, ನೀವು ಕೆರೆಗೋಡು ಮಣ್ಣು ಹೊಡ್ಸೋದು ಅಥವಾ ಬೇರೆ ಮಣ್ಣನ್ನ ಹೊಡಿಸ್ತೀರಾ ಅಂತಂದ್ರೆ ಫಸ್ಟ್ ಮಣ್ಣು ಪರೀಕ್ಷೆ ಮಾಡಿಸ್ಲೇಬೇಕಾಗುತ್ತೆ. ಮಣ್ಣು ಪರೀಕ್ಷೆ ಮಾಡಿಸಿ ಆ ಮಣ್ಣಲ್ಲಿ ಏನು ಸಮಸ್ಯೆ ಇಲ್ಲ ಅಂದ್ರೆ ಮಾತ್ರ ನೀವು ಹೊಡ್ಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಮಣ್ಣಿನ ಗುಣಲಕ್ಷಣಗಳು ನಿಮಗೆ ಅದು ತಾತ್ಕಾಲಿಕವಾಗಿ ಬದಲಾಗ್ಬೋದಷ್ಟೇ, ಪರ್ಮನೆಂಟ್ ಆಗಿ. ಯಾಕಂದ್ರೆ ನಿಮಗೆ ಒರಿಜಿನಲ್ ಮಣ್ಣು ಏನಿರುತ್ತೆ ಅದೇ ಇರುತ್ತೆ. ಬಟ್ ನೀವು ಹಂಗೆ ಮಣ್ಣು ಹೊಡಿಸಿದಾಗ ತಾತ್ಕಾಲಿಕವಾಗಿ ನಿಮಗೆ ಅದು ಪೋಷಕಾಂಶಗಳು ನಿಮಗೆ ಸಿಗುವಂಥದ್ದಾಗ್ಲಿ ಅಥವಾ ನೀರು ಬಸದು ಹೋಗುವಂಥದ್ದಾಗ್ಲಿ ಅದೆಲ್ಲ ಚೆನ್ನಾಗಿರುತ್ತೆ. ಆದರೆ ಅದೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಫಸ್ಟ್ ನೀವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಅದು 8.5 ಅಥವಾ 8.5 ಜಾಸ್ತಿ ಇತ್ತು ಆ ಒಂದು ಮಣ್ಣಲ್ಲಿ ರಸಸಾರ ಅಂತಂದ್ರೆ, ಅಥವಾ ಕರಗವಲ ಒಣಾಂಶಗಳು 4 dSm/m ಜಾಸ್ತಿ ಇತ್ತು ಅಂದ್ರೆ ಅಂತದನ್ನ ಓಡ್ಸಕ್ ಹೋಗ್ಬಾರ್ದು. ಅದು ಏನೇ ಆಗಿದ್ರು ಅಷ್ಟೇ, ಯಾಕಂದ್ರೆ ರೈತರು ತುಂಬಾ ಈಗ ಸಾವಯವ ಗೊಬ್ಬರಗಳನ್ನ ಕೊಡೋದನ್ನ ಬಿಟ್ಬಿಟ್ಟಿದ್ದಾರೆ, ತುಂಬಾ ಕಡಿಮೆ ಕೊಡ್ತಾ ಇರೋದು. ನಾವು ಕೆರೆಗೋಡನ್ನೇ ಹೊಡಿಸ್ತೀವಿ, ಅದರಿಂದ ನಮಗೆ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಎಲ್ಲಾ ಒಂದು ಪ್ರದೇಶಗಳಲ್ಲಿ ಅಥವಾ ಎಲ್ಲಾ ಟೈಮಲ್ಲೂ ಇದು ಸಕ್ಸಸ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಅಲ್ಲೇ ಕೆಲವೊಂದು ಸಮಸ್ಯೆಗಳು ಇರುತ್ತೆ ಆ ಒಂದು ಮಣ್ಣಲ್ಲಿ. ಆ ಮಣ್ಣನ್ನು ನಾವು ಪರೀಕ್ಷೆಗೆ ಒಳಪಡಿಸಿದಾಗ ಮಾತ್ರನೇ ಗೊತ್ತಾಗುತ್ತೆ, ಅದನ್ನ ಮಾಡಿಸಿ ಮುಂದುವರೆದ್ರೆ ಒಳ್ಳೇದು. ಈಗ ಮೇಡಮ್, ನೀವು ಮಾತಾಡ್ತಾ ಒಂದು ಮಾತಾಡಿದ್ರ ಮಣ್ಣಿನ ಗುಣಧರ್ಮಗಳು ಅಂತ ಹೇಳಿದ್ರ, ಈಗ ಮಣ್ಣಿನ ಗುಣಧರ್ಮಗಳು ಅಂತಂದ್ರೆ ಯಾವ ಆಧಾರದ ಮೇಲೆ ಅಲ್ಲಿ ವಿಂಗಡಣೆ ಮಾಡಬಹುದು? ಮಣ್ಣಿನ ಗುಣಧರ್ಮಗಳು ಅಂತಂದ್ರೆ ಅದರಲ್ಲಿ ಭೌತಿಕ ಗುಣಧರ್ಮಗಳು ಬರುತ್ತೆ, ಆಮೇಲೆ ರಾಸಾಯನಿಕ ಗುಣಧರ್ಮಗಳು ಬರುತ್ತೆ, ಮತ್ತೆ ಜೈವಿಕ ಗುಣಧರ್ಮಗಳು ಅಂತ ಬರುತ್ತೆ. ಅದರಲ್ಲಿ ಭೌತಿಕ ಗುಣಧರ್ಮಗಳು ಅಂದ್ರೆ ಯಾವ್ಯಾವ್ದು? ಮಣ್ಣಿನ ಬಣ್ಣ, ಮಣ್ಣಿನ ಬಣ್ಣ ಅಂದ್ರೆ ಕೆಂಪು ಅಥವಾ ಕಪ್ಪು ಮಣ್ಣು ಅಂತ ಹೇಳ್ತೀವಿ, ಕಂದು ಬಣ್ಣ ಇರುತ್ತೆ ಅಥವಾ ಹಳದಿ ಬಣ್ಣ ಇರುತ್ತೆ ಅಥವಾ ಬಿಳಿ ಬಣ್ಣ ಇರುತ್ತೆ. ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಬಣ್ಣಗಳು, ಅದು ಒಂದೊಂದಕ್ಕೆ ಒಂದೊಂದು ಕಾರಣ ಇರುತ್ತೆ. ಆ ರೀತಿ ಇದೆ ಅಂದ್ರೆ ಅದಕ್ಕೆ ಕಾರಣಗಳಿರುತ್ತೆ. ಕೆಂಪು ಮಣ್ಣಿದೆ ಅಂತಂದ್ರೆ ಅದರಲ್ಲಿ ಕಬ್ಬಿಣದ ಅಂಶ ಮತ್ತೆ ಮ್ಯಾಂಗನೀಸ್ ಅಂಶ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಆಕ್ಸೈಡ್ಸ್ ಜಾಸ್ತಿ ಇರುತ್ತೆ, ಹಂಗಾಗಿ ಕೆಂಪು ಮಣ್ಣು ಅದಕ್ಕೆ ಕೆಂಪು ಬಣ್ಣವನ್ನ ಕೊಡುತ್ತೆ ಆ ಮಣ್ಣಿಗೆ. ನೀವು ಕಪ್ಪು ಬಣ್ಣ ಇದೆ ಮಣ್ಣಿಗೆ ಅಂತಂದ್ರೆ ಅಲ್ಲಿ ಮಾಂಟ್ಮೋರ್ಲೈಟ್ ಕ್ಲೇ ಅಂತ ಹೇಳ್ತೀವಿ, ಮಾಂಟ್ಮೋರ್ಲೈಟ್ ಮಿನರಲ್ಸ್ ಅಂತ ಹೇಳ್ತೀವಿ. ಆ ಒಂದು ಏನು ಮಿನರಲ್ ಇದೆ ಅದರಿಂದ ಅದಕ್ಕೆ ಕಪ್ಪು ಬಣ್ಣ ಬಂದಿದೆ, ಅಂದ್ರೆ ಖನಿಜದಿಂದ ಅದು ಬಂದಿರುವಂತದ್ದು. ಕಂದು ಬಣ್ಣ ಬರುವಂತದ್ದು ಅಥವಾ ಕಪ್ಪು ಕಂದು ಅಥವಾ ಕಂದು ಮಿಶ್ರಿತ ಕಪ್ಪು ಬಣ್ಣ ಬರತಕ್ಕಂಥದ್ದು ಎಲ್ಲಿ ಸಾವಯವ ಅಂಶ ಜಾಸ್ತಿ ಇರುತ್ತೆ ಅಂತ ಕಡೆ ಕಂದು ಬಣ್ಣ ಬಂದಿರುತ್ತೆ. ಈ ರೀತಿಯಾಗಿ ಈಗ ಜೌಗು ಮಣ್ಣು ಇರುತ್ತಲ್ಲ, ಜೌಗು ಮಣ್ಣಲ್ಲಿ ನಿಮ್ಗೆ ನೀಲಿ ಮಿಶ್ರಿತ ಹಸಿರು ಬಣ್ಣ ನೀವು ನೋಡ್ತೀವಿ, ಅಂದ್ರೆ ಎಲ್ಲಿ ಯಾವಾಗ ನೀರು ಜಾಸ್ತಿ ನಿಂತಿರುತ್ತೆ ಅಂತ ಕಡೆ ಆ ರೀತಿ ಆದಂತ ಮಣ್ಣಿನ ಬಣ್ಣ ಇರುತ್ತೆ. ಅಂದ್ರೆ ಒಂದೊಂದು ಮಣ್ಣಿನ ಬಣ್ಣಕ್ಕೂ ಸಹಿತ ಬೇರೆ ಬೇರೆ ಇರತಂತ ಕಾರಣಗಳಿರುತ್ತೆ. ಅದನ್ನ ಬಿಟ್ಟರೆ ನೆಕ್ಸ್ಟ್ ಮಣ್ಣಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳೋ ಅಂತ ಕೆಪಾಸಿಟಿ ಜಾಸ್ತಿ ಸಾಮರ್ಥ್ಯ ಇರುವಂತದ್ದು ಅದು ಕೆಂಪು ಮಣ್ಣಲ್ಲಿ ಕಡಿಮೆ ಇರುತ್ತೆ. ಕೆಂಪು ಮಣ್ಣಲ್ಲಿ ಅಥವಾ ಮರಳು ಮಿಶ್ರಿತ ಏನು ಕೆಂಪು ಮಣ್ಣು ಅಂತ ಕಡೆ ಎಲ್ಲ ಪೋಷಕಾಂಶಗಳನ್ನ ಮತ್ತೆ ನೀರನ್ನ ಹಿಡಿದುಕೊಳ್ಳೋ ಅಂತ ಸಾಮರ್ಥ್ಯ ಕಡಿಮೆ ಇರುತ್ತೆ. ಅದೇ ನೀವು ಜೇಡಿ ಮಣ್ಣು ಅಥವಾ ಕಪ್ಪು ಮಣ್ಣಲ್ಲಿ ತಗೊಂಡ್ರೆ ಅಲ್ಲಿ ಜಾಸ್ತಿ ಇರುತ್ತೆ. ಗೋಡು ಮಣ್ಣು ಅಂತ ಏನ್ ಹೇಳ್ತೀವಿ, ಗೋಡು ಮಣ್ಣಿನಲ್ಲಿ ಎರಡು ಅಂದ್ರೆ ನೀರನ್ನ ಹಿಡಿದುಕೊಳ್ಳೋದು ಅಥವಾ ಪೋಷಕಾಂಶಗಳನ್ನ ಹಿಡಿದುಕೊಳ್ಳೋ ಅಂತ ಸಾಮರ್ಥ್ಯ ಒಂದು ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಅದು ಬಿಟ್ರೆ ಮಣ್ಣಿನ ಒಂದು ಏನಂತ ಹೇಳ್ತೀವಿ ನಾವು, ಮಣ್ಣಿನ ರಚನೆ ಇರುತ್ತೆ ಅಂದ್ರೆ ಟೆಕ್ಸ್ಚರ್ ಅಂತ ಹೇಳ್ತೀವಿ, ಮಣ್ಣಿನ ರಚನೆ, ರಚನೆ ಅಂದ್ರೆ ಟೆಕ್ಸ್ಚರ್. ಅದರಲ್ಲಿ ಮಣ್ಣಿನ ಅಲ್ಲಿ ಇರ್ತಕ್ಕಂತ ಮರಳಿನ ಅಂಶ ಎಷ್ಟಿದೆ, ಆಮೇಲೆ ಜೇಡಿ ಅಂಶ ಎಷ್ಟಿದೆ ಮತ್ತು ಗೋಡಿನ ಅಂಶ ಎಷ್ಟಿದೆ ಅನ್ನೋದನ್ನ ನಾವು ಮಣ್ಣಿನ ರಚನೆಯಲ್ಲಿ ಹೇಳ್ಬೋದು. ಈಗ ಮಣ್ಣಿನ ಬಣ್ಣ ಆಯ್ತು, ಆಮೇಲೆ ಮಣ್ಣಿನಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳೋ ಅಂತ ಸಾಮರ್ಥ್ಯ ಎರಡು ಪಾಯಿಂಟ್ ಆಯ್ತು. ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಮಣ್ಣಿನ ವಿನ್ಯಾಸ ಅಂತ ಹೇಳ್ತೀವಿ, ಮಣ್ಣಿನ ವಿನ್ಯಾಸ ಅಂದ್ರೆ ಸಾಯಿಲ್ ಟೆಕ್ಸ್ಚರ್. ಇದರಲ್ಲಿ ಮಣ್ಣಲ್ಲಿರ್ತಕ್ಕಂತ ಮರಳು, ಗೋಡು ಮತ್ತು ಜೇಡಿ ಯಾವ್ಯಾವ ಪ್ರಮಾಣದಲ್ಲಿದೆ, ಎಷ್ಟು ಪ್ರಪೋರ್ಷನ್ ಅಲ್ಲಿ ಇದೆ ಅನ್ನೋದನ್ನ ತಿಳಿಸ್ಕೊಡೋದೇ ಮಣ್ಣಿನ ವಿನ್ಯಾಸ. ಇನ್ನ ಸಾಯಿಲ್ ಸ್ಟ್ರಕ್ಚರ್ ಅಥವಾ ಮಣ್ಣಿನ ರಚನೆ ಅಂತ ಬಂದ್ರೆ ಅದರಲ್ಲಿ ಮಣ್ಣು ತುಂಬಾ ಅಂದ್ರೆ ಅದು ಯಾವ ರೀತಿ ಕೂಡ್ಕೊಂಡಿದ್ಯಾ, ಮಣ್ಣಿನ ಕಣಗಳು ಕೂಡ್ಕೊಂಡಿದ್ಯಾ ಅಥವಾ ಬಿಡಿ ಬಿಡಿ ಆಗಿದ್ಯಾ, ಆ ರೀತಿ ನಾವು ಹೇಳೋದನ್ನ ಮಣ್ಣಿನ ರಚನೆ ಅಂತ ಹೇಳ್ತೀವಿ. ಮಣ್ಣಿನ ಕಣಗಳು ಬಿಡಿ ಬಿಡಿ ಆಗಿರ್ತಕ್ಕಂಥದ್ದು ನಾವು ಗ್ರಾನ್ಯುಲರ್ ಮತ್ತೆ ಕ್ರಂಬ್ ನೇಚರ್ ಅಂತ ಏನು ಹೇಳ್ತೀವಿ, ಆ ಮಣ್ಣಿನ ಒಂದು ಸ್ಟ್ರಕ್ಚರ್ ಅನ್ನು ನಾವು ಕೃಷಿ ಚಟುವಟಿಕೆಗಳಿಗೆ ಅಥವಾ ಕೃಷಿ ಮಾಡೋದಕ್ಕೆ ನಾವು ಅತ್ಯುತ್ತಮ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಆಮೇಲೆ ಅದನ್ನ ಬಿಟ್ರೆ ನೆಕ್ಸ್ಟ್ ರಾಸಾಯನಿಕ ಗುಣಧರ್ಮಗಳಿಗೆ ಬಂದ್ರೆ ಅದರಲ್ಲಿ ಮಣ್ಣಿನ ರಸಸಾರ ಬರುತ್ತೆ. ನಾನು ಅವಾಗಲೇ ಹೇಳಿದ್ದು 6.5-7.5 ಇರಬೇಕು ಮಣ್ಣಿನ ರಸಸಾರ ಅಂತ ಹೇಳ್ಬಿಟ್ಟು, ಮತ್ತೆ ಕರಕವಣಾಂಶಗಳು 1-4 ಅಂತ ರೇಂಜ್ ಹೇಳ್ತೀವಿ. ಆದರೆ ಕೃಷಿ ಮಾಡಲಿಕ್ಕೆ ಮತ್ತೆ ತೋಟಗಾರಿಕೆ ಮಾಡಲಿಕ್ಕೆ ನಮಗೆ 1 dSm/m ಒಳಗಡೆ ಇರಬೇಕಾಗುತ್ತೆ ಕರಕವಲ ಒಣಾಂಶಗಳು ಅಥವಾ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಆಮೇಲೆ ಇನ್ನೊಂದು ರಾಸಾಯನಿಕ ಗುಣಧರ್ಮ ಏನು ಅಂದ್ರೆ ಕ್ಯಾಟಯನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂತ ಹೇಳ್ತೀವಿ, ಅಂದ್ರೆ ಕ್ಯಾಟಯಾನ್ ವಿನಿಮಯ ಸಾಮರ್ಥ್ಯ. ಅಂದ್ರೆ ಮಣ್ಣಲ್ಲಿ ಕ್ಯಾಟಯಾನ್ಸ್ ಅಂದ್ರೆ ಯಾವ್ಯಾವುದು, ಕ್ಯಾಲ್ಸಿಯಂ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಯಾವ್ಯಾವ ಧನಾಣುಗಳಿದ್ದಾವೆ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸೋಡಿಯಂ, ಪೊಟ್ಯಾಸಿಯಂ, ಇವೆಲ್ಲ ಎಷ್ಟು ಪ್ರಮಾಣದಲ್ಲಿದೆ, ಎಷ್ಟು ಪ್ರಮಾಣದಲ್ಲಿ ಅದು ಮಣ್ಣಲ್ಲಿ ಇದೆ ಅನ್ನೋದನ್ನ ನಾವು ತಿಳಿಸ್ಕೊಡುವಂಥದ್ದು, ಮಣ್ಣಿನ ಕಣಗಳಲ್ಲಿ ಇದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಾವು ಕ್ಯಾಟಯಾನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಮತ್ತೆ ಜೈವಿಕ ಗುಣಧರ್ಮಗಳು ಅಂತಂದ್ರೆ ಅದರಲ್ಲಿ ನಿಮಗೆ ಬ್ಯಾಕ್ಟೀರಿಯಾ ಎಷ್ಟು ಪ್ರಮಾಣದಲ್ಲಿದೆ, ಆಮೇಲೆ ಶಿಲೀಂಧ್ರಗಳು ಎಷ್ಟು ಪ್ರಮಾಣದಲ್ಲಿದೆ, ಆಮೇಲೆ ಆಕ್ಟಿನೋಮೈಸಿಟಿಸ್ ಆಗಿರ್ಬೋದು ಅಥವಾ ನೆಮೆಟೋಡ್ಗಳಾಗಿರ್ಬೋದು, ಇದೆಲ್ಲ ಎಷ್ಟೆಷ್ಟು ಪ್ರಮಾಣದಲ್ಲಿದೆ ಅಂತ ಹೇಳ್ಬಿಟ್ಟು ನೋಡೋದನ್ನ ನಾವು ಜೈವಿಕ ಗುಣಧರ್ಮಗಳು ಅಂತ ಹೇಳ್ತೀವಿ. ಈ ಜೈವಿಕ ಗುಣಧರ್ಮಗಳಿಗೆ ಈ ಸೂಕ್ಷ್ಮಾಣು ಜೀವಿಗಳೇನಿದೆಯಲ್ಲ ಅದು ತುಂಬಾ ಅಗತ್ಯವಾಗಿ ಇರತಕ್ಕಂಥದ್ದು. ಯಾಕಂದ್ರೆ ನೀವು ಯಾವುದೇ ರಸಗೊಬ್ಬರಗಳನ್ನಾಗಲಿ ಅಥವಾ ಸಾವಯವ ಗೊಬ್ಬರಗಳನ್ನಾಗಲಿ ನೀವು ಮಣ್ಣಿಗೆ ಕೊಟ್ಟಾಗ ಅದು ಬೆಳೆಗಳಿಗೆ ಸಿಗ್ಬೇಕು ಅಂದ್ರೆ

ಬಿದಿರಮ್ಮ ತಾಯಿ ಕೇಳೆ, ನೀನಾರಿಗಲ್ಲದವಳೆ ಬಿದಿರಮ್ಮ ತಾಯಿ ಕೇಳೆ. ಹಾಗೆ ಏಣಿಯಾದೆ. ಸತ್ತವಗೆ ಚಟ್ಟವಾದೆ. ಕಾರ್ಯಕ್ರಮದ ಕೊನೆಯಲ್ಲಿ ಈ ಜನಪದ ಗೀತೆ ಕೇಳಿ.